ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. सूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई. हाँ, ऋणी या अऋणी अब हर किसान लाभ उठाए, एक मौसम कदर है सब किसान बीमा कराए, प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಈ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತ, ಇದರಲ್ಲಿ ಪರಿಸರ ದಿನಾಚರಣೆಯ ಮಹತ್ವ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯೂರು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಸ್ ಓಂಕಾರಪ್ಪ. ಬಳಿಕ ಪರಿಸರ ಪೂರಕ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಹಳಗುದರ ಲಂಬಾಣಿಹಟ್ಟಿಯ ಪ್ರಗತಿಪರ ಕೃಷಿಕ ಟಿ ನಿಂಗಾನಾಯ್ಕ ಅವರೊಂದಿಗೆ ಸಂದರ್ಶನ. ಜೊತೆಗೆ ಇಂದಿನ ಮಾರುಕಟ್ಟೆ ಧಾರಣೆ ಹಾಗೂ ಹವಾಮಾನ ವರದಿ ಪ್ರಸಾರ ಮಾಡಲಿದ್ದೇವೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಶುಭ ಕೋರುತ್ತಿರುವವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಬನ್ನಿ, ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರ ಹುಡುಕೋಣ, ಪ್ಲಾಸ್ಟಿಕ್ ಮುಕ್ತ ಭಾರತ ಕಟ್ಟೋಣ. ಈಗ ಕೇಳಿ ನೇಗಿಲ ಮಿಡಿತ ಕಾರ್ಯಕ್ರಮ. ನೇಗಿಲ ಮಿಡಿತ. ನನ್ನ ಹೆಸರು ಡಾಕ್ಟರ್ ಎಸ್ ಓಂಕಾರಪ್ಪ, ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬೂರು ಫಾರಂ ಹಿರಿಯೂರು. ನಾವು ಈ ದಿನ ಪರಿಸರ ದಿನಾಚರಣೆಯ ಮಹತ್ವ, ಅದನ್ನ ನಾವು ಯಾಕೆ ಆಚರಿಸಬೇಕು, ಮುಂದಿನ ಭವಿಷ್ಯಕ್ಕೆ ನಮಗೆ ಇದೆಷ್ಟು ಮಹತ್ವ ಎನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಪರಿಸರ ಅಂದ್ರೆ ನಮಗೆ ಹಸಿರು, ನಮಗೆ ಉಸಿರು ಚೆನ್ನಾಗಿರಬೇಕು ಅಂದ್ರೆ ಹಸಿರು ಇರೋದು, ಅದು ಪ್ರಕೃತಿ ನಿಯಮ. ಹಿಂದೆ ನಮ್ದು ರೈತರ ಬದುಕು ಅಂದ್ರೆ ಹೇಗಿರುತ್ತೆ ಅಂದ್ರೆ, ನಾವು ಹಳ್ಳಿಯ ಬದುಕಿನಲ್ಲೇ ಆಗ್ಬಹುದು, ಒಂದು ನಗರದ ಜೀವನ ಆಗ್ಬಹುದು, ಮನೆಯಲ್ಲಿ ಜನ ಇರಬೇಕು, ಮನೆಯ ಬಳಿ ದನ ಇರಬೇಕು, ಹೊಲದಲ್ಲಿ ವನ ಇರಬೇಕು. ಜನ, ದನ, ವನ, ಈ ಮೂರು ಇದ್ದರೆ ಜೀವನ, ಈ ಮೂರು ಇಲ್ಲದಿದ್ರೆ ಕರೋನಾ ಅಂತ ಜೀವನ ಆಗುತ್ತೆ. ಆದ್ರಿಂದ ಈ ಮೂರರಲ್ಲೂ ಬಹಳ ಮುಖ್ಯವಾದದ್ದು ವನ. ವನ ಅನ್ನೋದು ನಮ್ಗೆ ಇವತ್ತು ನಿರ್ಲಕ್ಷ್ಯಕ್ಕೊಳಗಾದಂತ ಕ್ಷೇತ್ರ ಆಗೋಗ್ಬಿಟ್ಟಿದೆ ಇವತ್ತು. ಯಾಕೆಂದ್ರೆ ಮರ ಬೆಳೆಸೋದು ಇರ್ಲಿ, ಹೊಲದಲ್ಲಿ ಇರೋ ಮರನೂ ಬಿಡೋದಿಲ್ಲ. ಸೊ ಇಂತಹ ಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಇವತ್ತು ಪ್ರಕೃತಿ ಹಾಳಾಗಿ ಉಸಿರಾಟ ಗಾಳಿನೇ ಇಲ್ಲದಂತ ದುಸ್ಥಿತಿ ಬಂದ್ರೂ ಕೂಡ ನಾವು ಜಾಗೃತ ಆಗ್ಲಿಲ್ಲ ಅಂದ್ರೆ ಮುಂದೆ ನಾವು ಮಾಡ್ತಕ್ಕಂತ ಸಂಪಾದನೆ, ಅಂತಸ್ತುಗಳು, ಒಡವೆಗಳು ಯಾವು ಕೂಡ ನಮ್ಮ ರಕ್ಷಣೆಗೆ ಬರಲ್ಲ. ನಮ್ಮ ರಕ್ಷಣೆಗೆ ಬರದೆ ಗಾಳಿ. ಆ ಗಾಳಿಯನ್ನು ಇವತ್ತು ಕಲುಷಿತಗೊಳಿಸಿ ಗಾಳಿನೇ ಒಂದು ಪರಿಶುದ್ಧವಾದ ಗಾಳಿನೇ ಸಿಗದಂತ ದುಸ್ಥಿತಿ ಬಂದಿದೀವಿ. ಅದಕ್ಕೆ ಬಹಳ ಅತ್ಯುತ್ತಮವಾದ ಉದಾಹರಣೆ ಅಂದ್ರೆ ದೆಹಲಿ. ದೆಹಲಿಯಲ್ಲಿ ಉಸಿರಾಟಕ್ಕೆ ಆರೋಗ್ಯಕರವಾದ ಗಾಳಿ ಇಲ್ಲದೇನೆ ಅನೇಕ ಸ್ಥಳಗಳಲ್ಲಿ ಜನ ಪರಿತಪಿಸ್ತಿದ್ದಾರೆ. ಇಷ್ಟಾದರೂ ಕೂಡ ನಾವು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿಕೊಳ್ಳಿಲ್ಲ ಅಂದ್ರೆ ಮುಂದಿನ ಭವಿಷ್ಯ ಭಯಾನಕವಾಗುತ್ತೆ. ಆ ಭಯಾನಕವನ್ನ ತಪ್ಪಿಸ್ಕೋಬೇಕು ಅಂದ್ರೆ ನಾವೆಲ್ಲ ಪರಿಸರದ ಬಗ್ಗೆ ಜಾಗೃತರಾಗಬೇಕು. ಇದರಲ್ಲಿ ಇಂತಹ ಪರಿಸರದಲ್ಲಿ ನಮ್ಮ ಬದುಕಿಗೆ ಅಂಟ್ಕೊಂಡ್ಬಿಟ್ಟು ಪರಿಸರವನ್ನ ಹಾಳು ಮಾಡ್ತಕ್ಕಂಥದ್ದು ಪ್ಲಾಸ್ಟಿಕ್. ಇವತ್ತು ಯಾವ ಮಟ್ಟಕ್ಕೆ ಪ್ಲಾಸ್ಟಿಕ್ ಅನ್ನ ನಾವು ಬಳಸ್ತಾ ಇದೀವಿ ಅಂದ್ರೆ ಈ ಎಲ್ಲಾ ಕಡೆಗೂ ನಾವು ಪ್ಲಾಸ್ಟಿಕ್ ಅನ್ನೇ ಬಳಸ್ತಾ ಇದೀವಿ. ಅದೆಲ್ಲ ಸೇರ್ಕೊಂಡು ನಮ್ಮ ಕೂತ್ಗೆ ಯಾವ ಸುತ್ತಿಗೆಂತೀತೋ ಗೊತ್ತಿಲ್ಲ. ಆ ಕೂತ್ಗೆ ಸುತ್ತಿಗೆಂಡ್ರೆ ನಮ್ಮ ಬದುಕು ವಿನಾಶ ಆಗುತ್ತೆ. ಈ ಸದ್ಯಕ್ಕೀಗ ನಮ್ಮ ಪ್ಲಾಸ್ಟಿಕ್ ಸುತ್ತಕಂತ ಇರೋದು ನಮ್ಮ ಭೂಮಿಲಿರ್ತಕ್ಕಂಥ ಬೇರುಗಳನ್ನ. ಆ ಬೇರುಗಳಿರೋ ಜಾಗದಲ್ಲಿ ಇವತ್ತು ಪ್ಲಾಸ್ಟಿಕ್ ಹೋಗಿ ಮಣ್ಣೆಲ್ಲ ವಿಷ ಆಗಿ ಇವತ್ತು ಮರಗಿಡನೇ ಬೆಳೆದಂತ ದುಸ್ಥಿತಿ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಈ ವಾಟ್ಸಪ್ ಅಲ್ಲಿ ಕೆಲವು ಚಿತ್ರಗಳನ್ನ ನಾವು ನೋಡ್ತಾ ಇದ್ದಾಗ ಒಂದೊಂದು ಹಸುವಿನಲ್ಲಿ ಕೆಜಿಗಟ್ಟಲೆ ಪ್ಲಾಸ್ಟಿಕ್ ಚೀಲ ತೆಗಿತಾರೆ. ಎಂಥ ದುರಂತ ನೋಡಿ. ನಾವೆಷ್ಟೋ ಜನ ಅನ್ಕೊಂತೀವಿ ಯೋ ಬಿಡಪ್ಪ ಹಸು ತಿಂದು ಸಾಯಿತಿ ಅನ್ಕೊಂತೀವಿ, ಅದು ತಪ್ಪು ಕಲ್ಪನೆ. ಆ ಹಸು ತಿಂದು ನರಳಿ ನರಳಿ ಕೊನೆಗೆ ಅದರಲ್ಲಿರ್ತಕ್ಕಂಥ ವಿಷಾಂಶ ಏನಾಗುತ್ತೆ ಹೇಳಿ ನಿಧಾನವಾಗಿ ರಕ್ತ ಕಿಳಿಯುತ್ತೆ. ಆ ರಕ್ತದಿಂದ ಹಾಲಿಗೆ ಬರುತ್ತೆ. ಹಾಲು ಕುಡಿಯೋ ಮಕ್ಕಳು ನಮ್ಮ ಮಕ್ಕಳೇ. ಆದ್ರಿಂದ ನಾವು ಪರಿಸರ ಚೆನ್ನಾಗಿರಬೇಕು ಅಂದ್ರೆ ಪ್ಲಾಸ್ಟಿಕ್ ಬಳಕೆ ಅನಿವಾರ್ಯ. ಆದರೆ ಅದು ಜಾಗೃತರಾಗಿರಬೇಕು. ಅದನ್ನ ನ್ಯಾಯವಾದ ರೀತಿಯಲ್ಲಿ ನಾವು ಒಂದು ಪ್ರಜ್ಞಾವಂತರಾಗಿ ಬಳಸಲಿಲ್ಲ ಅಂದ್ರೆ ಮುಂದೆ ನಮ್ಮ ಮಕ್ಕಳಿಗೆ ನಮ್ಮ ಭವಿಷ್ಯಕ್ಕೆ ಅದು ಮಾರಕವಾಗುತ್ತೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಯಾಕೆಂದ್ರೆ ಇವತ್ತು ಮಣ್ಣಿನಲ್ಲಿ ಪ್ಲಾಸ್ಟಿಕ್ ಸೇರ್ಕೊಳ್ಳೋದ್ರಿಂದ ಇವತ್ತು ಮರಗಿಡಗಳು ಕೂಡ ಹಾಳಾಗೋಗ್ತಾ ಇದಾವೆ. ಮಣ್ಣು ವಿಷ ಆಗ್ತಾ ಇದೆ. ಮಣ್ಣಿನಲ್ಲಿ ಜೀವಾಣುಗಳು ಇಲ್ಲ. ಆ ಜೀವಾಣುಗಳಿಲ್ಲ ಅಂದ್ರೆ ಮರಗಿಡನೂ ಬದುಕಲ್ಲ, ಮರಗಿಡ ಬದುಕಲ್ಲ ಅಂದ್ರೆ ನಾವು ಕೂಡ ಬದುಕಲ್ಲ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಪರಿಸರದ ದಿನಾಚರಣೆ ಬಗ್ಗೆ ಜಾಗೃತರಾಗಬೇಕು. ಪರಿಸರ ದಿನಾಚರಣೆ ಅಂತೇಳಿ ನಾವು ಕಾಡಲ್ಲಿ ಮರಗಿಡ ನೆಡೋದಲ್ಲ. ಮನೆಯ ಸುತ್ತ ಒಂದೆರಡು ಗಿಡ, ಊರು ಒಂದ್ಮೇಲೆ ಊರಿನಲ್ಲಿ ಖಾಲಿರೋ ಜಾಗದಲ್ಲಿ ಒಂದೆರಡು ಗಿಡನಾರು ಒಬ್ಬೊಬ್ರು ನಾವು ನೆಡೋದ್ರಿಂದ ಮುಂದಿನ ದಿನಗಳಲ್ಲಿ ಪರಿಸರವನ್ನು ರಕ್ಷಣೆ ಮಾಡಿದ್ರೆ ಮುಂದೆ ಏನು ಮಕ್ಕಳು ಮೊಮ್ಮಕ್ಕಳು ಆರೋಗ್ಯವಾಗಿ ಇರಬೇಕು ಅನ್ನೋ ಆಸೆ ನಮ್ಗೇನಾರು ಇದ್ರೆ ಪರಿಸರ ಬಗ್ಗೆ ನಾವು ಜಾಗೃತಿ ವಹಿಸಲೇಬೇಕು. ಇಲ್ಲದಿದ್ದರೆ ಯಾ ದೇವರು ಯಾರೂ ಕೂಡ ನಮ್ಮನ್ನು ಕಾಪಾಡಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಪರಿಸರ ದಿನಾಚರಣೆಯನ್ನು ಆಚರಿಸಬೇಕು ಅಂದ್ರೆ ಇರೋ ಮರಗಳನ್ನು ರಕ್ಷಣೆ ಮಾಡಬೇಕು, ಹೊಸ ಗಿಡಗಳನ್ನು ಬೆಳೆಸುವಂತವರಲ್ಲಿ ನಾವು ಕಾರ್ಯಪ್ರವೃತ್ತಿ ಆಗೋಣ ಅನ್ನೋ ಮಾತು ಹೇಳ್ತೀನಿ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ದೂರವಾಣಿ ಸಂಪರ್ಕ 7760369872. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ, ಪರಿಸರ ಪೂರಕ ಕೃಷಿಯಲ್ಲಿನ ಅನುಭವಗಳು ಈ ಕುರಿತು ಇದೀಗ ಚಿತ್ರದುರ್ಗ ತಾಲೂಕು ಹಳಗುದರ ಲಂಬಾಣಿಹಟ್ಟಿಯ ಪ್ರಗತಿಪರ ಕೃಷಿಕ ಟಿ ನಿಂಗಾನಾಯ್ಕ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ರೈತ ಬಾಂಧವರೇ, ಇವತ್ತು ವಿಶ್ವ ಪರಿಸರ ದಿನ ಅಂದ್ರೆ ಜೂನ್ 5 ನಾವು ಪ್ರತಿ ವರ್ಷ ವಿಶ್ವ ಪರಿಸರ ದಿನ ಅಂತೇಳಿ ಆಚರಣೆ ಮಾಡ್ತೇವೆ. ಅಂದ್ರೆ ಅವತ್ತು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಅಂದ್ರೆ ಪರಿಸರಕ್ಕೆ ಪೂರಕವಾದಂತ ಅಂದ್ರೆ ಯಾವ ರೀತಿ ಪರಿಸರನ ರಕ್ಷಿಸಬೇಕು, ಪರಿಸರ ಹಾಳಾಗ್ಲಾರ್ದಂಗ ನಾವು ಏನೆಲ್ಲ ಕ್ರಮಗಳನ್ನ ತಗೋಬಹುದು, ಪರಿಸರ ಹಾಳಾದ್ರೆ ಏನೆಲ್ಲ ಸಮಸ್ಯೆಗಳು ಆಗ್ತವೆ, ಇದ್ರ ಬಗ್ಗೆ ಎಲ್ಲ ಒಂದು ಏನು ಬೆಳಕು ಚೆಲ್ಲಂತ ಒಂದು ಮಾಹಿತಿಯನ್ನ ನಾವು ಮಾಡ್ತಾ ಇರ್ತೇವೆ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಪರಿಸರಕ್ಕೆ ಪೂರಕವಾದ ಕೃಷಿಯಲ್ಲಿ ತೊಡಗಿಸಿಕೊಂಡಿರೋ ಚಿತ್ರದುರ್ಗ ತಾಲೂಕಿನ ಹಳವುದರ ಲಂಬಾಣಿಹಟ್ಟಿಯ ಪ್ರಗತಿಪರ ಕೃಷಿಕರು ಆದಂತಹ ನಿಂಗಾನಾಯ್ಕ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅವರು ಪರಿಸರಕ್ಕೆ ಪೂರಕವಾಗಿ ಏನೆಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾರೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ನಿಂಗಾನಾಯ್ಕ ಅವರಿಗೆ. ನಮಸ್ತೆ ಸರ್. ಈಗ ನಿಂಗಾನಾಯ್ಕ ಅವರೇ, ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡು ಎಷ್ಟು ವರ್ಷ ಆಯ್ತು? ನಾನೀಗ ಕೃಷಿಯಲ್ಲಿ ತೊಡಗಿಸಿಕೊಂಡ್ರೆ ಸುಮಾರು ಒಂದು 35 ಸತತವಾಗಿ ಆಗಿದೆ. ಕೃಷಿಯಲ್ಲಿ ಅನೇಕ ನಾನು ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ನಡೆಸ್ತಾ ಇದ್ದೀನಿ. ಒಂದೇ ಸಾಂಪ್ರದಾಯಿಕ ಬೆಳೆಗಳನ್ನು ಮೊದಲು ಬೆಳೀತಾ ಇದ್ವಿ, ಈಗ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಮಾಡಿಕೊಂಡು ಹೊಸ ಹೊಸ ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಾ ಇದ್ದೀನಿ. ನಿಮ್ದು ಎಷ್ಟು ಎಕರೆ ಹೊಲ ಇದೆ? ನಮ್ದು ಟೋಟಲ್ 6.5-7 ಜಮೀನ್ ಇದೆ. ಅದರಲ್ಲಿ ನಾನು ತೋಟಗಾರಿಕೆ ಬೆಳೆಗೆ ಅಳವಡಿಸಿಕೊಂಡಿರೋದು 1.5 ಎಕರೆ. ಇದರಲ್ಲಿ ಸಮಗ್ರವಾಗಿ ನಾನು ಬೆಳೆ ಪದ್ಧತಿಯನ್ನು ಮಾಡಿಕೊಂಡಿದ್ದೀನಿ. ಉಳಿದಂತ ಭೂಮಿಯಲ್ಲಿ ಏನು ಬೆಳೀತೀರ? ಉಳಿದ ಭೂಮಿ ಅಂದ್ರೆ ಅದು 3 ಎಕರೆ ಇದೆ. ಅದರಲ್ಲಿ ಮೆಕ್ಕೆಜೋಳ ಬೆಳೀತಾ ಇದ್ದೀನಿ, ಅಕ್ಕಡಿ ಬೆಳೆ ತೊಗರಿ ಅವರೇ ಅದನ್ನು ಬೆಳಿತೀನಿ.

ಈ ತರ ಎಲ್ಲ ಮಾಡ್ಕೊಂಡ್ರೆ ಅವ್ರಿಗೆ ಮುಂದೆ ಉಪಯೋಗ ಆಗುತ್ತೆ, ಆ ತರ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಒಳ್ಳೇದು ನಿಂಗನಾಕಿ ಅವರೇ, ಸಾಕಷ್ಟು ಮಾಹಿತಿಯನ್ನ ತಾವು ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರೆ, ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಪರಿಸರಕ್ಕೆ ಪೂರಕವಾದಂತ ಕೃಷಿ ಮಾಡಬೇಕಾಗಿರೋದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಮತ್ತು ಅನಿವಾರ್ಯ ಕೂಡ. ಯಾಕಂದ್ರೆ ಇದೇ ರೀತಿ ನಾವು ರಾಸಾಯನಿಕಗಳ ಮೇಲೆ ಅವಲಂಬಿತರಾಗಿ ಆಮೇಲೆ ಪ್ರತಿಯೊಂದಕ್ಕೂ ರಾಸಾಯನಿಕ ಔಷಧಗಳನ್ನ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ರೆ ಮುಂದೆ ಒಂದು ದಿನ ನಮ್ಮ ಮಕ್ಕಳಿಗೆ ಒಳ್ಳೆ ನಾವು ಭೂಮಿ ಇರ್ಬೋದು ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಹಾಗಾಗಿ ಈಗಲೇ ಎಚ್ಚೆತ್ಕೊಂಡು ನಮ್ಮ ರೈತರು ವಿಶೇಷವಾಗಿ ಈ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯುವಂತಿರ್ಬೋದು, ಒಟ್ಟು ಯಾರು ಯಾವುದೇ ರೀತಿಯ ಒಂದು ರೈತಾಪಿ ಕೆಲಸ ಮಾಡುವಂತಾರೋ ಇದಕ್ಕೆ ಪೂರಕವಾಗಿ ಮಾಡಿದ್ರೆ ಅನುಕೂಲ ಅಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ನನಗೆ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ಆಕಾಶವಾಣಿಯವರಿಗೂ ನನ್ನ ಒಂದು ಅಭಿನಂದನೆಗಳು, ನಮಸ್ತೆ. ಪರಿಸರ ಪೂರಕ ಕೃಷಿಯಲ್ಲಿನ ಅನುಭವಗಳು ಈ ಕುರಿತು ಇದುವರೆಗೂ ಚಿತ್ರದುರ್ಗ ತಾಲೂಕು ಹಳವುದರ ಲಂಬಾಣಿಹಟ್ಟಿಯ ಪ್ರಗತಿಪರ ಕೃಷಿಕ ಟಿ ನಿಂಗಾನಾಯ್ಕ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಇಂದಿನ ಮಾರುಕಟ್ಟೆ ಧಾರಣೆಯನ್ನ ನೋಡೋಣ ಬನ್ನಿ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ. ಹರಳು ಬೀಜ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ 5,621 ರೂಪಾಯಿಗಳು. ಹತ್ತಿ 1,679 ರೂಪಾಯಿಗಳಿಂದ 5,839 ರೂಪಾಯಿಗಳು. ಹೈಬ್ರಿಡ್ ಜೋಳ ಕನಿಷ್ಠ ಮತ್ತು ಗರಿಷ್ಠ 1,766 ರೂಪಾಯಿಗಳು. ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ 801 ರೂಪಾಯಿಗಳಿಂದ 1,988 ರೂಪಾಯಿಗಳು. ಹೈಬ್ರಿಡ್ ನವಣೆ 3,256 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಹೈಬ್ರಿಡ್ ರಾಗಿ 2,111 ರೂಪಾಯಿಗಳಿಂದ 2,635 ರೂಪಾಯಿಗಳು. ಇನ್ನು ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ಕಡಲೆಕಾಳು 4,781 ರೂಪಾಯಿಗಳಿಂದ 5,126 ರೂಪಾಯಿಗಳು. ನಾಟಿ ಶೇಂಗಾ 3,009 ರೂಪಾಯಿಗಳಿಂದ 7,209 ರೂಪಾಯಿಗಳು. ಸ್ಥಳೀಯ ಮೆಕ್ಕೆಜೋಳ 1,546 ರೂಪಾಯಿಗಳಿಂದ 2,006 ರೂಪಾಯಿಗಳು. ಸ್ಥಳೀಯ ಸೂರ್ಯಕಾಂತಿ 4,471 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿ ಹತ್ತಿ 4,810 ರೂಪಾಯಿಗಳಿಂದ 5,810 ರೂಪಾಯಿಗಳು. ಸ್ಥಳೀಯ ಮೆಕ್ಕೆಜೋಳ 1,500 ರೂಪಾಯಿಗಳಿಂದ 2,055 ರೂಪಾಯಿಗಳು. ಈರುಳ್ಳಿ 300 ರೂಪಾಯಿಗಳಿಂದ 1,200 ರೂಪಾಯಿಗಳು. ಭತ್ತ 2,200 ರೂಪಾಯಿಗಳಿಂದ 2,590 ರೂಪಾಯಿಗಳು. ಸ್ಥಳೀಯ ರಾಗಿ 2,455 ರೂಪಾಯಿಗಳಿಂದ 2,506 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆಯನ್ನು ನೋಡುವುದಾದರೆ ಹೈಬ್ರಿಡ್ ಸಜ್ಜೆ 2,167 ರೂಪಾಯಿಗಳಿಂದ 2,389 ರೂಪಾಯಿಗಳು. ಕಡಲೆಕಾಳು 4,951 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಹಾಗೆಯೇ ನೆಲಗಡಲೆ ಅಂದರೆ ಶೇಂಗಾ 3,086 ರೂಪಾಯಿಗಳಿಂದ 7,486 ರೂಪಾಯಿಗಳು. ಸ್ಥಳೀಯ ಜೋಳ 1,731 ರೂಪಾಯಿಗಳಿಂದ 2,921 ರೂಪಾಯಿಗಳು. ಮೆಕ್ಕೆಜೋಳ 1,745 ರೂಪಾಯಿಗಳಿಂದ 1,937 ರೂಪಾಯಿಗಳು. ಹೈಬ್ರಿಡ್ ನವಣೆ 3,760 ರೂಪಾಯಿಗಳಿಂದ 3,822 ರೂಪಾಯಿಗಳು. ಇದು ಇಂದಿನ ಮಾರುಕಟ್ಟೆ ಧಾರಣೆ. ಇನ್ನು ಹವಾಮಾನ ವರದಿ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 41.6 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿಯ ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಬಿರುಗಾಳಿ ಸಹಿತ ಗುಡುಗು ಮಿಂಚಿನ ಸಾಧ್ಯತೆ ಇದ್ದು ಗಾಳಿಯ ವೇಗವು ಗಂಟೆಗೆ 30-40 ಕಿಲೋಮೀಟರ್ ತಲುಪುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನಲ್ಲಿ ಗುಡುಗು ಮಿಂಚಿನ ಸಹಿತ ಮಳೆಯಾಗುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ತಾಳಿಕೋಟೆ, ಬೈಲಹೊಂಗಲ ತಲಾ 4 ಸೆಂಟಿಮೀಟರ್, ಬಾಗೇವಾಡಿ, ಶಿರಾಳಿ, ಮುನಿರಾಬಾದ್, ಬೀದರ್ ನಗರ, ಬೀದರ್ ವೀಕ್ಷಣಾಲಯ ತಲಾ 2 ಸೆಂಟಿಮೀಟರ್, ಕಾರವಾರ, ಸಿದ್ದಾಪುರ, ನಿಟ್ಟೂರು, ರಾಜೇಶ್ವರ್, ಸೇಡಂ, ನರಗುಂದ, ವೈಎನ್ ಹೊಸಕೋಟೆ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಹವಾಮಾನ ವರದಿ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಉತ್ತರ ದೇಶದವನೇ ಮುತ್ತಿನ ಕಂತೆಯವನೇ ಬೂದಿ ಮುಚ್ಚಿದ ಕೆಂಡ ಭೂಲೋಕ ಗಂಡ ಈ ನಿನ್ನ ಶಿವಕಳೆಯು ಅರಳಲಪ್ಪ ನನ್ನ ಮೂಡದ ಮಲೆಯ ಮಾದೇವಾ ಆಲುಮಲೆ ಜೇನುಮಲೆ ಗುಂಜಿಮಲೆ ಗುಲಗಂಜಿಮಲೆ ಕಡಗಮಲೆ ಕಮ್ಮದ ಮಲೆ ವಿಭೂತಿ ಮಾದಯ್ಯ ರೂಢಿಯಲ್ಲಿ ರೂಢಿ ಲಿಂಗಯ್ಯ ಲಿಂಗ ಬಾಲಾಜು ಲಿಂಗಯ್ಯ ಲಿಂಗ ಬಾಲಾಜು ಲಿಂಗ ಬಾ ಗಿರಿಯಲ್ಲಿ ಮಾದೇವ ಲಿಂಗ ಬಾ ಕೆಂಡ ರುದ್ರ ದೇವ ಲಿಂಗ ಬಾ ಸತ್ಯವಂತ ಶರಣ ಲಿಂಗ ಬಾ ಕೇಳು ಮಲೆಯ ಕಿಡು ಗಣ್ಣ ಬಾ ಮೂಡಲ ಮಲೆಯ ಮಾದೇವ ಬಾ ಸರಗುರು ಶರಣರ ಪಡೆದವನೇ ಉತ್ತರ ದೇಶದ ಗದ್ದಿಯೇ ಸಿಂಗಾರವಾಗಿ ಸ್ವಾಮಿಗೆ ಸಿಂಗಾರವಾಗಿ ಹೆಬ್ಬುಲಿ ಸಿಂಗಾರ ಮಾದಯ್ಯಗೆ ಗದ್ದಿಗೆ ಮೇಗಳ ಮುದ್ದು ಮಾದಯ್ಯಗೆ ಹೆಬ್ಬುಲಿ ಸಿಂಗಾರವೋ ಕೊಂಗರ ಕೊಟ್ಟ ಸೇದಿಯ ಮೇಲೆ ಸಿಂಗಾರವಾದರು ಮಾದೇವ ಬಂಗಾರ ಬೆಳ್ಳಿ ಬರಗಾನ ಮೇಲೆ ಬೀದಿಲಿ ಮೆರೆದವರೇ ಮಾದೇವ ಅಡವಿಲಿ ನೆಲಗೊಂಡ ಅರಿಯದ ಮಕ್ಕಳಿಗೆ ಒಲಿದವರೇ ಬೆಟ್ಟದ ಮಾದೇವ ಬರಿಯ ಬರ್ಗವ ನೆಲವರೆ ದೂರದ ಪರಸೆಯ ನೆಲವರೆ ಮುಹೂರ್ತ ಮಾಡಿ ನಿಂತವರೆ ಗಂಡು ಮಕ್ಕಳಿಗೆ ಒಲಿದವರೆ ಗಂಡುಲಿಯ ಮೇಲೆ ಮೆರೆದವರೆ ಮರೆದವರ ಮನೆಯ ಮುರಿದವರೆ ಉಂಡುಗಾರಿ ಮಹಾದೇವರಿಗೆ ಮಜಣದ ಸರಿ ಹೊತ್ತಾನೋ ತಂದಿವಿನಿ ಕಾಣೊಲ್ಲ ನನ್ನೊಡೆಯ ಕಾವ್ಯ ಜ್ಯೋತರ ಹಿಡಿಯುನ್ನದಯ್ಯ ಕಾಣಬಾರೋ ಶಿವನೇ ಕಾಣಬಾರದೇ ಕೈಯ ನನ್ನ ಮೇಲೆ ಮುನಿಸು ನಿನಗೇತ ಕೈಯ ಒಡೆದೆಕ್ಕಿ ಬೆಲ್ಲವ ತೆಂಗಿನ ಎಳೆಗಾಯಿ ತಂದಿವಿನಿ ಒಡೆಯನ ಹುಲಿಗೇರಿಗೆ ಮಜ್ಜಣಕ್ಕೆ ಮಗಳಾದೆ ಒಳಸಿನ ವಸ್ತ್ರವಾದೆ ರುದ್ರಾಣಿ ಮನೆಗೆ ಕದವಾದೆ ನನ್ನ ಮೇಲೆ ಮುನಿಸು ನಿನಗೇತ ಕೈಯ ಶಿವನೇ ಕಾಣಬಾರಯ್ಯ ಶರಣು ಶರಣು ಮಾದೇವಗೆ ಮಂಗಳಾರತಿ ಮಾದೇವಗೆ ಹಾಲಂಬಾಡಿಯ ದೇವರಿಗೆ ಮಂಗಳಾರತಿ ಮಾದೇವಗೆ ರುದ್ರಗಣ್ಣ ದುಂಡು ಮಾದೇವಗೆ ಮಂಗಳಾರತಿ ಮಾದೇವಗೆ ತಾಯಿ ಪಿಲ್ಲೆಯ ದೇವರಿಗೆ ಸಿಂಗನಲ್ಲೂರ ಲಿಂಗಯ್ಯಗೆ ಕೋರಣ್ಯ ನೀಡಮ್ಮ ಕೊಡುಗಲ್ಲಪ್ಪನಿಗೆ ಈಗ ಮತ್ತೊಂದು ಜನಪದ ಗೀತೆ